ಶಿವ ಓ ನಮ ಶಿವಾಯ ಅಡ್ಡ ಗೊಂಡ ನಡುವೆ ದಾಡ್ಡನೆ ಕಾಯನೆ ದೊಡ್ಡರ ಮಗನೆ ದೊರೆ ಮಗ ಓಂ ಶಿವಾಯ ಓ ನಮ ಶಿವಾಯ ಓ ನಮ ಶಿವ ಓ ನಮ ಶಿವ ದೊಡ್ಡರನೆ ಮಗನೆ ದೊರೆ ಮಗ ಅಡ್ಡಯ್ಯ ಓಂ ಶಿವಾಯ ಓ ನಮ ಶಿವಾಯ ಓ ನಮ ಶಿವ ಓ ನಮ ಶಿವಾಯ ಒಡದರೆ ವಾಡಿಯ ವಾರೆ ಒಲ ಮೇಯಲೆ ಸಾಕಂಬ ಕರೆಯಲ ಓಂ ಶಿವಾಯ ಓ ನಮ ಶಿವಾಯ ಓ ನಮ ಶಿವ ಓ ನಮ ಶಿವ ಕಂಬಾಲಿಗೆ ಬೇಕಂಬ ಕಡಗಲೆ ವಜ್ರ ಮಣಿ ಕದಳೆಯ ಓಂ ಶಿವಾಯ ಓ ನಮ ಶಿವಾಯ ಓ ನಮ ಶಿವ ಓ ನಮ ಶಿವ ವಜ್ರನೆ ಮಾಣಿಕದ ಎಳೆಯ ಗೈಡ ಕಂದ ಭದ್ರ ಜಯ ಶಿವಾಯ ಓ ನಮ ಶಿವಾಯ ಓ ನಮ ಶಿವ ಓ ನಮ ಮಸರ ಕಡಿಯಾರೆ ಓಂ ಶಿವಾಯ ಓ ನಮ ಶಿವಾಯ ಓ ನಮ ಶಿವ ಓ ನಮ ಶಿವಾಯ ಮಸರ ಕಡಿ ಬರೆ ಜಯಮ್ಮ ಬೆಳಗಳೆ ಬೆಣ್ಣೆ ತಗಿ ಬಾರೆ ಓಂ ಶಿವಾಯ ಓ ನಮ ಶಿವಾಯ ಓ ನಮ ಶಿವ ಓ ನಮ ಶಿವಾಯ ದಾಳಂದು ದಡ ದಡ ನಾ ಬಂದೆ ನಡದಾರೆ ಗಣ್ಣ ಎದುರಾದ ಓಂ ಶಿವಾಯ ಓ ನಮ ಶಿವಾಯ ಓ ನಮ ಶಿವ ಓ ನಮ ಶಿವ ದಾರಿಗೆ ಅಣ್ಣ ಎದುರ ಗೆಳೆಯನಲ್ಲ ಮೊಳಗೈದ ತಂಗೆ ಮನಿವಾಗ ಓಂ ಶಿವಾಯ ಓ ನಮ ಶಿವಾಯ ಓ ನಮ ಶಿವ ಓ ನಮ ಶಿವ ಬೇಡ ಬಂದಂತ ತಂಗೆ ಗುಣಲೇಡೆ ಓಂ ಶಿವಾಯ ಓ ನಮ ಶಿವಾಯ ಓ ನಮ ಶಿವ ಓ ನಮ ಶಿವ ದಾನವ ಓ ದಮ ಗೊಂಡದ ಕದಲಿಗೆ ಪಾಯರೋದೇನ ಓಂ ಶಿವಾಯ ಓ ನಮ ಶಿವಾಯ ಓ ನಮ ಶಿವ ಓ ನಮ ಶಿವ ಶಿವಾಯ ಓ ನಮ ಶಿವಾಯ ಓ ನಮ ಶಿವ ಓ ನಮ ಶಿವಾಯ ಓ ನಮ ಶಿವಾಯ ಓ ನಮ ಶಿವ ಓ ನಮ ಶಿವ ಶಿರ ಉಡಸೆ ಸೋನ ದೊಡೆಯ ಕೇಳಕ್ಕೆ ನಮ್ಮಣ್ಣ ನನ್ನ ಕಳೆಯಾನೆ ಓಂ ಶಿವಾಯ ಓ ನಮ ಶಿವಾಯ ಓ ನಮ ಶಿವ ಓ ನಮ ಶಿವ ನಮ್ಮಣ್ಣನೇ ನನ್ನ ಕಳೆಯನೆ ತಾಗಂದ ಕಣ್ಣೇರೋಸ್ಯಾನೆ ಓಂ ಶಿವಾಯ ಓ ನಮ ಶಿವಾಯ ಓ ನಮ ಶಿವ ಓ ನಮ ಶಿವ ಕಣ್ಣೀರ ನಂದೋಸ್ಯಾನೆ ತಂಗಿರ ಬೇಡ ಅಂದ ಜೋಲೋಮಾಕೆ ಓಂ ಶಿವಾಯ ಓ ನಮ ಶಿವಾಯ ಓ ನಮ ಶಿವ ಓ ನಮ ಶಿವಾಯ ಓಂ ಶಿವಾಯ ಓ ನಮ ಶಿವಾಯ ಓ ನಮ ಶಿವಾಯ ಓ ನಮ ಶಿವಾಯ ಓ ನಮ ಶಿವ ಓ ನಮ ಶಿವಾಯಂಡರ ಚಂದ ದೊಂದ ಕುಂಕುಮ ಚಂದ ಬಂಗಾರದ ನಡೆವೆ ಬಾಳೆ ಚಂದ ಓಂ ಶಿವಾಯ ಓ ನಮ ಶಿವಾಯ ಓ ನಮ ಶಿವ ಓ ಗಂಡ ಎಂಡರ ಚಂದ ದಂಡ ಕುಂಕುಮ ಚಂದ ಬಂಗಾರದ ನಡೆವೆ ಬಾಳೆ ಚಂದ ಓಂ ಶಿವಾಯ ಓ ನಮ ಶಿವಾಯ. ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ಭದ್ರಾವತಿ ತಾಲೂಕು ಎರೆಹಳ್ಳಿಯ ಕೆಂಚಮ್ಮ ಮತ್ತು ತಂಡದವರಿಂದ ಬಸವಣ್ಣನ ಪದಗಳನ್ನು ಕೇಳಿದಿರಿ. ಹೆಲ್ತ್ ಇಂಪಾರ್ಟೆಂಟು, ಹೆಲ್ತ್ ಇಂಪಾರ್ಟೆಂಟು, ಹೊಟ್ಟೆ ನೋಡ್ಕೊಳ್ಳಿ ಎಲ್ಲರೂ ಬಗ್ಗುಟ್ಟು. ಕೇಳುಗರೆ, ಐಎಂಎ ಶಿವಮೊಗ್ಗ ಶಾಖೆಯ ಅಮೃತ ಮಹೋತ್ಸವ ಹಾಗೂ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ ಅರಿವು ಆರೈಕೆ ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ, ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಪ್ರತಿ ಸೋಮವಾರ ಬೆಳಗ್ಗೆ 8:45 ಪ್ರಸಾರವಾಗಲಿದೆ. ಗೊತ್ತಿಲ್ಲ.